ಸತ್ಯಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಹಾಗೆಯೇ ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಧನ್ಯವಾದಗಳು. ಈಗ ಶನಿವಾರ ಹುತ್ರಿ ಹಬ್ಬ ಇದೆ ಅಲ್ವಾ? ಹೌದು ಸರ್. ಇದು ಭತ್ತದ ಒಂದು ಕೊಯ್ಲನ್ನು ಪ್ರಾರಂಭಿಸುವಂಥ ಒಂದು ಹಬ್ಬ ಅಂತ ಹೇಳ್ಬೋದು, ಸುಗ್ಗಿ ಹಬ್ಬ, ಕೊಡಗಿನ ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ, ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾವು ಮುಂಚಿತವಾಗಿ ಒಂದು ಶುಭಾಶಯಗಳನ್ನು ಕೋರೋಣ. ಮುಖ್ಯವಾಗಿ ಇವರು ಈ ಭತ್ತದ ಬೆಳೆಯನ್ನು ಕೊಯ್ಲು ಮಾಡುವಂಥ ಹಂತವನ್ನು ನಿರ್ಧರಿಸೋದು ಬಹಳ ಮುಖ್ಯ. ಹೌದು. 90% ಕಾಳುಗಳು ಮಾಗಿರಬೇಕಾಗತ್ತೆ ತೆನೆಯಲ್ಲಿ, ಅಂದರೆ ಒಂದು ರೀತಿ ಚಿನ್ನದ ಹಳದಿ ಬಣ್ಣಕ್ಕೆ ತಿರುಗಿರಬೇಕಾಗತ್ತೆ. ಆದರೆ ತೆನೆ ಕೆಳಗಿರುವಂಥ ಒಂದು 3-4 ಕಾಳು ಮಾತ್ರ ಹಸಿರಿರುವಾಗಲೇ ಕೊಯ್ಲು ಮಾಡಬೇಕು. ಹೆಚ್ಚು ಅವೇನಾದರೂ ಒಣಗಿಬಿಟ್ರೆ ಎಲ್ಲ ಅವು ಬಿದ್ದೋಗ್ಬಿಡ್ತವೆ ಗದ್ದೆನಲ್ಲಿ, ಹಾಗಾಗಿ ಅವುಗಳನ್ನು ಸಂಗ್ರಹಿಸೋದು ಬಹಳ ಕಷ್ಟ ಆಗುತ್ತೆ. ಅದರಿಂದ ತೆನೆಗೆ ಕೆಳಗಡೆ ಇರುವಂಥ ಒಂದು 3-4 ಕಾಳುಗಳು ಇನ್ನೂ ಹಸಿರಿರುವಾಗಲೇ ಕೊಯ್ಲು ಮಾಡಬೇಕು, ಮತ್ತು 90% ಕಾಳುಗಳು ಮಾಗಿರಬೇಕು. ಈ ಒಂದು ಅಂಶವನ್ನು ಅವರು ಜ್ಞಾಪಕದಲ್ಲಿ ಇಟ್ಕೊಂಡು ಬುಡುಕತ್ತನೆ ಅದನ್ನ ಕೊಯ್ಲು ಮಾಡಿ ಒಂದು ಹೊರೆ ಕಟ್ಟಿ ತೇವಾಂಶ ಕಡಿಮೆ ಆದರೂ ಸ್ವಲ್ಪ 1-2 ದಿನ ಇಟ್ಟು ನಂತರ ಅವನ್ನ ಕುಪ್ಪೆ ಮಾಡಿ ಅವುಗಳನ್ನು ಹೋಗ್ಬೇಕಾಗತ್ತೆ ಅಲ್ವಾ? ಮುಖ್ಯವಾಗಿ ಯಂತ್ರೋಪಕರಣಗಳನ್ನ ಬಳಸೋ ವಾಡಿಕೆ ಇದೆಯಾ ಅದಕ್ಕೆ, ಈ ಕಾಳುಗಳನ್ನು ಬೇರ್ಪಡಿಸೋದಕ್ಕೆ? ಇಲ್ಲಿ ಇತ್ತೀಚೆಗೆ ಬರ್ತಾ ಇದೆ ಸರ್, ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಎತ್ತುಗಳು ಅದೆಲ್ಲ ಬಳಸ್ತಾ ಇದ್ರು. ಹೌದು. ಮತ್ತೆ ಬಡಿಯೋದು ಬಡಿಯೋದು ಇದೆಲ್ಲ ಇತ್ತು. ಯಂತ್ರೋಪಕರಣಗಳು ಕೂಡ ಈಗ ಪ್ರಚಲಿತಕ್ಕೆ ಬರ್ತಾ ಕೆಲವು ಟೈಮಲ್ಲಿ ಟ್ರ್ಯಾಕ್ಟರ್ಗಳನ್ನ ಕೂಡ ಓಡಿಸ್ತಾ ಇದ್ರು ಎತ್ತಿನ ಬದಲಿಗೆ. ಟ್ರ್ಯಾಕ್ಟರ್ಗಳನ್ನು ಈಗ ನೇರವಾಗಿ ಗದ್ದೆಯಿಂದನೇ ಕೊಯ್ಲು ಮಾಡಿ ಭತ್ತ ತುಂಬಿಸುವಂತ ಪರಿಪಾಟ್ಲೆ ಬಂದಿದೆ. ಓಹೋಹೋ, ಆ ರೀತಿ. ಅಂದ್ರೆ ಅದು ಹುಲ್ಲನ್ನ ನಮಗೆ ಹುಲ್ಲು ಇಡಿಯಾಗಿ ಸಿಗೋದಿಲ್ಲ, ಹುಡಿ ಹುಡಿಯಾಗಿ ನಮಗೆ ಅದೊಂದು ಕಂತೆ ಕಟ್ಟಿದಾಗೆ ಆ ರೀತಿ ಹುಲ್ಲು ಸಿಗ್ತಾ ಇದೆ, ಪುಡಿ ಪುಡಿಯಾದ ಹುಲ್ಲು. ಆನಂತರ ಇವುಗಳನ್ನ ಒಣಗಿಸೋದು ಅಷ್ಟೇ ಮುಖ್ಯವಾಗುತ್ತೆ. ಸುಮಾರು ನಾವು ಒಂದು ಬಿಸಿಲಿನಲ್ಲಿ, ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಒಣಗಿಸೋದು ಒಳ್ಳೆಯದು. ಬೆಳಗ್ಗೆ ಒಂದು 12 ಗಂಟೆ ಒಳಗಡೆ 3-4 ಗಂಟೆ ಕಾಲ ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು. ಮತ್ತು ಸಂಜೆ ಪ್ರಖರವಾದ ಬಿಸಿಲಲ್ಲಿ ಒಣಗಿಸಿದರೆ ನುಚ್ಚಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ತೇವಾಂಶ 10% ಬರೋ ರೀತಿಯಲ್ಲಾದ್ರೂ ಒಣಗಿಸ್ಕೋಬೇಕಾಗುತ್ತೆ. ಇದರಿಂದ ಮುಖ್ಯವಾಗಿ ನಾವು ಸರಿಯಾದಂಥ ಒಂದು ಹದಕ್ಕೆ ಅವುಗಳನ್ನು ಒಣಗಿಸಿ ಮಾರಾಟ ಮಾಡಬೇಕಾಗತ್ತೆ. ಹಾಗೇ ನಾವು ತೇವಾಂಶ ಇದ್ದಾಗೇನೆ ಶೇಖರಣೆ ಮಾಡಿಬಿಟ್ರೆ ಬೂಸ್ಟು ಇದೆಲ್ಲ ಬರೋ ಸಾಧ್ಯತೆ ಇರುತ್ತೆ, ತುಂಬಾಗುತ್ತೆ ಬೇಗ. ಮತ್ತೆ ನಾವು ಮಾರಾಟ ಮಾಡುವಾಗಲೂ ಕೂಡ ಅದಕ್ಕೆ ಸೂಕ್ತವಾದ ಬೆಲೆ ಸಿಗೋದಿಲ್ಲ. ತೇವಾಂಶ ಇತ್ತು ಅಂದರೆ ತೂಕ ಜಾಸ್ತಿ ಬರ್ಬೋದು, ಆದರೆ ಒಂದು ಬೆಲೆಯನ್ನು ಏನು ನಿರ್ಧರಿಸ್ತಾರಲ್ಲ ವರ್ತಕರು, ಅದು ಕಡಿಮೆ ಆಗ್ಬಿಡುತ್ತೆ. ಮುಖ್ಯವಾಗಿ ನಾವು ತಳಿಗೆ ಅನುಸಾರವಾಗಿ ಒಂದು ಎಕರೆಗೆ 20-25 ಕ್ವಿಂಟಲ್ವರೆಗೂ ಇಳುವರಿಯನ್ನು ಪಡಿಬೋದು. ರೈತ ಬಾಂಧವರು ಇದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಮತ್ತು ಅವರು ಶೇಖರಣೆ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನೇರವಾಗಿ ನೆಲದ ಮೇಲಿಡೋದು ಅಥವಾ ಗೋಡೆಗಳಿಗೆ ಒರಗಿಸಿಡೋದು ಇದೆಲ್ಲ ಮಾಡಬಾರ್ದು. ಆ ರೀತಿ ಆದರೆ ಏನಾದರೂ ಮತ್ತೆ ಅದು ತೇವಾಂಶವನ್ನು ಹೀರಿಕೊಂಡು ಮತ್ತೆ ಮುಗ್ಗು ಬರೋದು ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಕೆಳಗಡೆ ಸ್ವಲ್ಪ ಯಾವುದಾದ್ರೂ ಸಾಧ್ಯವಾದರೆ ಹಲಗೆಗಳನ್ನಿಟ್ಟು ಅದರ ಮೇಲೆ ಇಡಬೇಕು. ಮತ್ತು ಗೋಡೆಗೆ ಒರಗಿಸಿಡಬಾರ್ದು, ಗೋಡೆಯಿಂದ ಕನಿಷ್ಠ ಒಂದು 1/4 ಅಡಿ ಆದರೂ ದೂರ ಬಿಟ್ಟರೆ ಒಳ್ಳೆಯದು. ಗೋಡೆಯಿಂದ ತೇವಾಂಶ ಬರೋದು ಕೂಡ ಕಡಿಮೆ ಆಗುತ್ತೆ. ಕೊಡಗಿನಲ್ಲಿ ಮೂಲವಾಗಿ ಒಂದು ಸಾಂಪ್ರದಾಯಿಕವಾಗಿ ಭತ್ತವನ್ನು ಶೇಖರಿಸ್ತಾ ಇದ್ರು, ಪತ್ತಾಯ ಅಂತ ಹೇಳಿ. ಇದರೊಳಗೆ ಒಂದಡಿ ಎತ್ತರದಲ್ಲಿ ಮರದ ಹಲಗೆಯನ್ನು ಹಾಕಿ ಒಂದು ಮರದ ಗೂಡು ತರ ಮಾಡ್ತಾರೆ ನೋಡಿದ, ಒಂದು ಗೂಡು ಅಂಗಡಿ ರೀತಿಯಲ್ಲಿ ಮಾಡಿ ಅದರ ಒಳಗಡೆ ಹಾಕ್ತಾ ಇದ್ರು. ಅಂದ್ರೆ ಎಲ್ಲೂ ಕೂಡ ಗೋಡೆಗೆ ಟಚ್ ಆಗದ ಹಾಗೆ ಮರದಿಂದ ಮಾಡಿದಂತ ಒಂದು ಶೇಖರಣಿಸುವ ಸಾಧನೆ ಪತ್ತಾಯ ಅಂತ. ಈಗ ಬಹಳಷ್ಟು ಕಡೆ ಕಮ್ಮಿ ಆಗ್ತಾ ಇದೆ. ಮತ್ತೆ ಇನ್ನು ಬಿದಿರಿನ ರೀತಿ ಚಾಪೆಯನ್ನ ಸುತ್ತಿದ ಒಂದು ಕಡಿಕೆ ಅಂತ ಹೇಳಿ ಅದಕ್ಕೆ ಮುಚ್ಚಳವನ್ನ ಕೂಡ ಹಾಕುವಂತದ್ದು ಮಾಡ್ತಾ ಇದ್ರು. ಆ ರೀತಿಯೆಲ್ಲ ಇರುತ್ತೆ. ಈಗ ಅದೆಲ್ಲ ಕಡಿಮೆ ಆಗಿದೆ. ಹೌದೌದು. ಮತ್ತೆ ಈ ಉಗ್ರಾಣದಲ್ಲೂ ಕೂಡ ಕೆಲವೊಂದು ಕೀಟಗಳೆಲ್ಲ ಬರ್ತವೆ. ಈ ಪತಂಗದ ಜಾತಿಗೆ ಸೇರಿದಂತ ಹುಳುಗಳು ಬರೋ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಅವರು ನೋಡಿಕೊಂಡು ಅವುಗಳನ್ನ ಯಾರು ಸ್ವಂತಕ್ಕೆ ಬಳಸ್ಕೊಳ್ತಾರಲ್ಲ ಅಂತವ್ರು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ಕೆಲವರೆಲ್ಲ ಈ ಬೇವಿನ ಎಲೆಗಳನ್ನ ಮಿಶ್ರ ಮಾಡೋದು ಇದೆಲ್ಲನೂ ಮಾಡ್ತಾರೆ. ಅವೆಲ್ಲ ಸಾಂಪ್ರದಾಯಿಕ ವಿಧಾನಗಳನ್ನೇ. ಆದ್ರೆ ಇವನ್ನ ಬರದಂಗೆ ನೋಡ್ಕೊಳ್ಳೋದು ಒಳ್ಳೇದು. ಒಂದ್ ರೀತಿ ಏನಂದ್ರೆ ಚೀಲನ ಸ್ವಚ್ಛ ಮಾಡಬೇಕು. ನಾವು ಶೇಖರಣೆ ಮಾಡ್ತೀವಲ್ಲ, ಅದನ್ನು ಕಳೆದ ವರ್ಷ ಮತ್ತೆ ಈ ಭತ್ತದ ಶೇಖರಣೆಗೆ ಬಳಸಿದ್ರೆ ಅದನ್ನ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದರಲ್ಲಿ ಶೇಖರಣೆ ಮಾಡೋದು ಒಳ್ಳೇದು. ಯಾಕಂದ್ರೆ ಅದರಲ್ಲೇನೆ ಈ ಕೀಟಗಳ ಮೊಟ್ಟೆ ಇತ್ತು ಅಂದ್ರೆ ಮತ್ತೆ ಅವು ಬಂದೇ ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ಇಲ್ಲಿ ನಮ್ಮ ರೈತ ಬಾಂಧವರು ವಹಿಸ್ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಆ ವಿಚಾರವನ್ನು ನಾವು ಹೇಳ್ಬೋದು. ಇನ್ನು ಕರಿಮೆಣಸಿನಲ್ಲಿ ಮುಖ್ಯವಾಗಿ ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಯಾರಿಗೆ ನೀರಿನ ಆಶ್ರಯ ಇರುತ್ತೆ ಅವರು ನೀರನ್ನು ಕೊಡೋದೇ ಒಳ್ಳೆಯದು. ಯಾಕೆಂದರೆ ಈ ಬೀಜಗಳೆಲ್ಲ ಬಲಿತಾ ಇರ್ತವೆ ಆ ಒಂದು ಇದರಲ್ಲಿ. ಅದಕ್ಕೆ ಒಂದು ಮುಖ್ಯವಾದ ಅಂಶವನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಒಳ್ಳೆಯ ಗುಣಮಟ್ಟ ಪಡಿಬೇಕು ಅಂದರೆ ಒಂದು ಕಿಲೋಗ್ರಾಮ್ನಷ್ಟು ಈ ಪೊಟ್ಯಾಷಿಯಂ ನೈಟ್ರೇಟನ್ನು ಒಂದು ಬ್ಯಾರಲ್ ನೀರಿಗೆ ಹಾಕ್ಕೊಂಡು ಆ ದ್ರಾವಣವನ್ನು ಗೊಂಚಲ ಮೇಲೆ ಕೂಡ ಸಿಂಪಡಣೆ ಮಾಡ್ಬೋದು. ಇದರಿಂದ ಈ ಪೊಟ್ಯಾಷಿಯಂಶ ಇರುತ್ತಲ್ಲ ಆ ಕಾಳುಗಳು ಗಟ್ಟಿ ಆಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದು ದಷ್ಟಪುಷ್ಟವಾಗಿ ಬರೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಈ ನಮ್ಮ ಕಾಳು ಮೆಣಸಿಗೆ ಬರುತ್ತೆ. ಈಗಾಗಲೇ ಹೇಳಿದಾಗೆ ನೀರಿನ ಕೊರತೆಯಿಂದ ತೇವಾಂಶದ ಕೊರತೆಯಿಂದ ಏನಾದರೂ ಬಳ್ಳಿಗಳು ಬಾಡೋದೇನಾದರೂ ಕಂಡು ಬಂದರೆ ನೀರನ್ನು ಕೊಡಬೇಕಾಗತ್ತೆ. ಒಂದು ರಕ್ಷಣಾತ್ಮಕ ನೀರಾವರಿ ಅಂತೀವಲ್ಲ ಅದ್ರ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಒಂದು ದೂರವಾಣಿ ಕರೆಯಿದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಇನ್ನು ಈ ನಮ್ಮ ಏಲಕ್ಕಿಗೆ ಬಂದರೆ ಮುಖ್ಯವಾಗಿ ಕಳೆ ನಿಯಂತ್ರಣ ಮಾಡಬೇಕೀಗ. ಕಳೆ ನಿಯಂತ್ರಣ ಮಾಡೋದು ಒಣಗಿದ ಎಲೆಗಳನ್ನು ತೆಗಿಬೇಕಾಗತ್ತೆ. ಮತ್ತು ಮುಂಗಾರು ಪ್ರಾರಂಭವೂ ಕೂಡ ಗಿಡಗಳಿಗೆ ಎಲೆಯಲ್ಲಿ ನೀರಿನ ಒಂದು ಲಭ್ಯತೆ ಇದೆ, ಆ ನೀರನ್ನು ನಾವು ಕೊಡ್ತಾ ಇರಬೇಕಾಗತ್ತೆ. ಮತ್ತು ಈ ಕಟ್ಟೆ ರೋಗ ಬಂದಿರುತ್ತಲ್ಲ ಅಂಥ ಗಿಡಗಳನ್ನ ತೆಗೆದಾಕ್ಬೇಕಾಗತ್ತೆ. ಯಾಕಂದರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳು, ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತು ಬೇರೆ ಆರೋಗ್ಯವಂತ ಗಿಡಗಳು ಕೂಡ ಅದು ಹರಡೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ಮುಜುಗರ ಇಲ್ಲದೆ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸ್ಬೇಕು. ಮತ್ತು ಈಗಾಗಲೇ ಕೊಯ್ಲು ಆಗಸ್ಟಿಂದನೇ ಪ್ರಾರಂಭ ಆಗಿರುತ್ತೆ. ಆದಷ್ಟು ಎಲ್ಲ ಕಾಯಿಗಳನ್ನು ಅಂತಿಮವಾಗಿ ನಾವು ಕೊಯ್ಲು ಮಾಡ್ಕೋಬೇಕಾಗತ್ತೆ. ಆ ಒಂದು ಕ್ರಮಗಳನ್ನು ನಾವು ಈ ಏಲಕ್ಕಿಯಲ್ಲಿ ಅನುಸರಿಸಬೇಕಾಗತ್ತೆ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರಿ ಸರ್. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೆ ಮಧುರ ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು. ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ಇನ್ನು ಮುಖ್ಯವಾಗಿ ಈಗ ಅರೇಬಿಕಾ ಕಾಫಿ ಕೊಯ್ಲು ಮುಗಿತಾ ಬಂದಿರಬಹುದು ಅಂತ ನಾವು ಅಂದ್ಕೋಬಹುದು. ಹೌದು ಸರ್. ಮತ್ತೆ ರೋಬಸ್ಟ ಕಾಫಿ ಕೊಯ್ಲು ಕೂಡ ಪ್ರಾರಂಭವಾಗಿರುತ್ತೆ. ಹೌದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಕೊಯ್ಲು ಮಾಡುವಾಗ ಕೆಳಗಡೆ ಈ ಮ್ಯಾಟ್ಗಳನ್ನು ಚಾಪೆಗಳನ್ನು ಹಾಕಿ ನಂತರ ನಾವು ಕೊಯ್ಲು ಮಾಡಬೇಕಾಗತ್ತೆ. ಯಾಕೆಂದರೆ ಈ ಹಣ್ಣುಗಳೆಲ್ಲ ಬಿದ್ದೋದವು, ಅಲ್ಲೇ ಉಳಿಯೋ ಸಾಧ್ಯತೆ ಇರುತ್ತೆ. ಕೆಲವು ಬುಡದಲ್ಲಿ ನಮಗೆ ಗೊತ್ತಾಗದೇ ಇಲ್ಲ. ಅದರಿಂದ ಅದೊಂದು ಬಹಳ ಮುಖ್ಯವಾದಂಥ ಕ್ರಮ. ಮತ್ತು ಕಳೆಯನ್ನು ಕೂಡ ಈ ಸಂದರ್ಭದಲ್ಲಿ ತೆಗಿಬೇಕಾಗತ್ತೆ. ಕಳೆ ಇದ್ದರೆ ಅಲ್ಲಿ ಅದರಲ್ಲೂ ಕೂಡ ಸೇರಿಕೊಳ್ಳೋ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ಅಂಶವನ್ನು ಅವ್ರು ಗಮನಿಸಬೇಕು. ಮತ್ತು ಎಲ್ಲ ಹಣ್ಣುಗಳನ್ನು ಒಂದೇ ಸರಿ ಕೊಯ್ಲು ಮಾಡೋದಕ್ಕೆ ಹೋಗಬಾರ್ದು. ಯಾವುವು ಸರಿಯಾಗಿ ಪಕ್ವವಾಗಿದ್ದಾವೆ, ಸಂಸ್ಕರಣೆಗೆ ಯೋಗ್ಯವಾಗಿದ್ದಾವೆ ಅಂಥವನ್ನು ಕೊಯ್ಲು ಮಾಡಿಕೊಂಡು ಇನ್ನೂ ಸ್ವಲ್ಪ ಹಣ್ಣಾಗೋ ಒಂದು ಹಂತದಲ್ಲಿರೋಂಥವನ್ನ ಬಿಟ್ಟು ಇನ್ನೊಂದು ಒಂದು ಎರಡರಿಂದ ಮೂರು ಸಾರಿ ಕೊಯ್ಲು ಮಾಡ್ಕೊಳ್ಳೋದು ಗುಣಮಟ್ಟದ ದೃಷ್ಟಿಯಿಂದ ಒಳ್ಳೆಯದು. ಮತ್ತು ಅವುಗಳನ್ನು ಅವರು ವಿಂಗಡಿಸೋದು ಬಹಳ ಒಳ್ಳೆಯದು. ಒಂದು ಗ್ರೇಡಿಂಗ್ ಅಂತೀವಲ್ಲ, ಆ ರೀತಿ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಾವು ಈಗ ಸಾಧಾರಣವಾಗಿ ಎಲ್ಲ ಹೆಚ್ಚು ಜನ ಅಂದರೆ ಚೆರ್ರಿಯನ್ನೇ ಮಾಡುವಂಥದ್ದು. ಮುಖ್ಯವಾಗಿ ಕೊಯ್ದಂಥ ಕಾಫಿಯಿಂದ ಕಸ ಕಡ್ಡಿಗಳನ್ನು ಬೇರ್ಪಡಿಸೋದು ಬಹಳ ಮುಖ್ಯವಾದಂಥ ಅಂಶ. ಮತ್ತು ಈ ಸಿಮೆಂಟಿನ ಕಣದಲ್ಲಿ ನಾವು ಒಂದು 7-8 cm ದಪ್ಪನಾಗಿ ಹರಡಿ ನಾವು ಒಣಗಿಸ್ಬೇಕಾಗತ್ತೆ ಬಿಸಿಲಲ್ಲೇ. ಈಗ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಮೋಡ ಮುಸುಕದ ವಾತಾವರಣ ಇತ್ತು, ಈಗೆಲ್ಲ ಮತ್ತೆ ಬಿಸಿಲು ಸರಿಯಾಗಿ ಬರ್ತಾ ಇದೆ. ಮತ್ತು ನಾವು ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಈಗಾಗಲೇ ಹೇಳಿದಾಗೆ ಸರಿಯಾಗಿ ಚೆನ್ನಾಗಿ ಬಲ್ತಂಥ ಹಣ್ಣುಗಳನ್ನೇ ನಾವು ಪ್ರತ್ಯೇಕವಾಗಿ ಒಣಗಿಸ್ಕೋಬೇಕಾಗತ್ತೆ. ಮತ್ತು ಬೇರೆ ಬೇರೆ ಹಂತಗಳಲ್ಲಿರೋನು ಪ್ರತ್ಯೇಕವಾಗಿ ನಾವು ಒಣಗಿಸ್ಕೋಬೇಕಾಗತ್ತೆ. ಮತ್ತು ಅವನ್ನು ಕೆದರಬೇಕಾಗತ್ತೆ, ಒಂದೇ ಸರಿ ಹಾಕಿ ಹಂಗೆ ಹಾಗೆ ಬಿಡೋದಲ್ಲ, ಕೆಳಗಡೆ ಮೇಲುಗಡೆ ಮೇಲುಗಡೆ ಅದನ್ನು ಕೆಳಗಡೆ ಮಾಡೋದರಿಂದ ಎಲ್ಲ ಒಂದೇ ರೀತಿಯಾಗಿ ಅವು ಒಣಗೋದಕ್ಕೆ ಅನುಕೂಲವಾಗುತ್ತೆ. ಅಂದರೆ ಸುಮಾರು ಒಂದು 10-12 ಬೇಕಾಗುತ್ತೆ ಈ ಕಾಫಿ ಚೆರ್ರಿಯನ್ನು ನಾವು ತಯಾರು ಮಾಡೋದಕ್ಕೆ. ಒಂದು ರೀತಿ ಇದೇನಂತ ಅಂದರೆ ಆ ಶಬ್ದ ಬರುತ್ತೆ ಒಂದು ರೀತಿ, ಅದು ಒಂದು ರೀತಿ ಅದು ಸರಿಯಾಗಿ ಒಣಗಿದೆ ಅಂತ ಅಂದು ಒಂಥರ ಕರಕರ ಅಂತ ಒಂದು ಶಬ್ದ ಬಂದಾಗ ಅದು ಚೆನ್ನಾಗಿ ಒಣಗಿರೋದನ್ನ ಸೂಚಿಸುತ್ತೆ. ಸಾಧಾರಣವಾಗಿ ಒಂದು 12-12.5 ಅಷ್ಟು ತೇವಾಂಶ ಇರೋವರೆಗೂ ಕೂಡ ನಾವು ಒಣಗಿಸ್ಕೋಬೇಕಾಗತ್ತೆ. ಅದೇ ಪಾರ್ಚ್ಮೆಂಟ್ ಸ್ವಲ್ಪ ಸಾಕಷ್ಟು ಅದಕ್ಕೆ ಪರಿಣಿತಿನೂ ಬೇಕಾಗತ್ತೆ. ಅದು ಎಲ್ಲ ಅದರಲ್ಲಿರೋ ಮೇಲೆ ಚಿಪ್ಪೆ ಮತ್ತು ಅಂಟು ಇದೆಲ್ಲ ತೆಗೆದು ಬೇಳೆಗಳನ್ನು ತೊಳಿಬೇಕಾಗತ್ತೆ. ನೀರಿನ ಒಂದು ಲಭ್ಯತೆಯೂ ಕೂಡ ಇದಕ್ಕೆ ಇರುತ್ತೆ. ಮುಖ್ಯವಾಗಿ ಇಲ್ಲೂ ಕೂಡ ನಾವು ಶೇಖರಣೆ ಮಾಡುವಾಗ ಶುದ್ಧವಾದ ಗೋಣಿ ಚೀಲಗಳನ್ನೇ ಬಳಸಬೇಕು. ಶುದ್ಧವಾದ ಗೋಣಿ ಚೀಲ ಬಳಸಲಿಲ್ಲ ಅಂದರೆ ಅದರಲ್ಲಿ ಹಿಂದಿನ ಒಂದು ಕಾಫಿ ಶೇಖರಣೆ ಮಾಡಿದ ವರ್ಷದಲ್ಲಿ ಏನೇನು ಹುಳುಗಳು, ವಿಶೇಷವಾಗಿ ಕಾಫಿ ಬೆರ್ರಿ ಬೋರರ್ ಅದರ ಹಾವಳಿ ಏನಾದರೂ ಇತ್ತು ಅಂತಂದರೆ ಮತ್ತೆ ಇದಕ್ಕೂ ಕೂಡ ಅದು ಹತ್ಕೊಂಬಿಡುತ್ತೆ. ಈಗಾಗಲೇ ನಾವು ಭತ್ತ ಕೇಳಿದ್ವಿ, ಅದನ್ನ ನೆಲದ ಮೇಲೆ ನೇರವಾಗಿ ಇಡೋದು ಒಳ್ಳೆಯದಲ್ಲ, ಗೋಡೆಗೆ ಒರಗಿಸಿ ಇಡೋದು ಒಳ್ಳೆಯದಲ್ಲ, ಏನಾದರೂ ಒಂದು ಮರದ ಹಲಗೆಯನ್ನು ಹಾಕಿ ಅದರ ಮೇಲೆ ಇಡೋದು ಮೂಟೆಗಳನ್ನು, ಇದು ಬಹಳ ಮುಖ್ಯವಾದ ಅಂಶ. ಅದು ಚೆರ್ರಿಗಾದ್ರಾಗ್ಬೋದು ಪಾರ್ಚ್ಮೆಂಟ್ಗಾದ್ರಾಗ್ಬೋದು. ವಿಶೇಷವಾಗಿ ನಾವು ಎಸ್ಟೇಟ್ ಮಟ್ಟದಲ್ಲಿ ಶೇಖರಣೆ ಮಾಡಬೇಕು ಅಂದರೆ ಮಳೆಗಾಲ ಪ್ರಾರಂಭವಾದಕ್ಕಿಂತ ಮುಂಚೆನೇ ಅದನ್ನ ಮಾರಾಟ ಮಾಡೋದೇ ಒಳ್ಳೆಯದು. ಒಂದ್ಸರಿ ಮಳೆಗಾಲ ಪ್ರಾರಂಭ ಆಯಿತು ಅಂದರೆ ಮತ್ತೆ ತೇವಾಂಶ ಹೀರ್ಕೊಳ್ಳೋದು ಅಥವಾ ಬೂಸ್ಟ್ ಬರೋದು ಮತ್ತು ಕಾಫಿ ಅದರಿಂದ ತಯಾರಿಸಿದಂಥ ಗುಣಮಟ್ಟನೂ ಕೂಡ ನಮಗೆ ಸರಿಯಾಗಿ ಸಿಗೋದಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನ ಕೊಡಬೇಕು. ಒಂದು ಕಾಫಿಗೆ ಬರುವಂಥ ಬೆರ್ರಿ ಬೊರರ್ ಕೀಟ, ಇನ್ನೊಂದು ಬಿಳಿ ಕಾಂಡ ಕೊರಕ, ಇನ್ನೊಂದು ರೆಂಬೆ ಕೊರಕ. ಈ ಮೂರು ಕೀಟಗಳ ಒಂದು ಕಡೆಗೆ ಗಮನ ಕೊಡಬೇಕಾಗತ್ತೆ. ಈಗಾಗಲೇ ಕೊಯ್ಲು ಪ್ರಾರಂಭವಾಗಿರೋದ್ರಿಂದ ಬೆರ್ರಿ ಬೊರರ್ ಕಡೆಗೆ ಅವರು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಇವು ಮುಖ್ಯವಾಗಿ ಬಲ್ತರ ಒಂದು ಹಣ್ಣುಗಳನ್ನೇ ಹುಡುಕಿ ಆ ಕೊರೆದು ಅಲ್ಲಿ ಬೇಳೆಗಳನ್ನು ತಿನ್ನುವಂಥದ್ದು, ಅದರ ಕಡೆಗೆ ನಾವು ಗಮನ ಕೊಡಬೇಕು. ಈಗಾಗಲೇ ಹೇಳಿದಾಗೆ ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಈ ಕೊಯ್ಲಿನ ಚಾಪೆ ಅಥವಾ ಪಿಕ್ಕಿಂಗ್ ಮ್ಯಾಟ್ ಅಂತೀವಲ್ಲ, ಅದನ್ನು ನಾವು ಹಾಕಿರಬೇಕಾಗತ್ತೆ. ಇನ್ನು ಈ ಪಾಲಿಥಿನ್ ಹಾಳೆಗಳಲ್ಲಿ ನಾವು ಅವುಗಳನ್ನು ಪಾಲಿಥಿನ್ ಹಾಳೆಗಳನ್ನು ಹರಡಿ ನೆಲಕ್ಕೆ ಬೀಳದಂಗೆ ನಾವು ತಡೆಯೋದು ಬಹಳ ಮುಖ್ಯ. ಹಾಗೆಯೇ ಈ ಏನಾದರೂ ಹಣ್ಣುಗಳು ಹಾನಿಗೊಳಗಾಗಿದ್ದರೆ ಕುದಿಯೋ ನೀರಿನಲ್ಲಿ 1-2 ನಿಮಿಷದವರೆಗೆ ಅದ್ದೆ ತೆಗೆದು ಕೂಡ ಒಣಗಿಸ್ಬೋದು. ಅದರಿಂದ ಕೀಟದ ಬೇರೆ ಹಂತಗಳೇನಾದರೂ ಇದ್ದರೆ ಅವು ಕೂಡ ನಾಶ ಆಗ್ತವೆ. ಮತ್ತು ಕಾಫಿ ತೋಟದಲ್ಲಿ ಸೂಕ್ತವಾದ ನೆರಳನ್ನು ಕೂಡ ಒರಗಿಸ್ಬೇಕಾಗತ್ತೆ. ಅತಿಯಾದ ಬಿಸಿಲು ಕೂಡ ಇರಬಾರ್ದು. ಅತಿಯಾದ ಬಿಸಿಲಿದ್ದಾಗಲೂ ಕೂಡ ಈ ಕೀಟದ ಹಾವಳಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಮತ್ತು ರೆಂಬೆಗಳನ್ನು ಕೂಡ ನಾವು ಕತ್ತರಿಸ್ತಾ ಇರಬೇಕಾಗತ್ತೆ. ಈ ಕಾಯಿಕೊರಕದ ಬಾಧೆಗೆ ಒಳಗಾದಂಥ ಕಾಯಿಗಳು ಇರುವಂಥ ಗೆಲ್ಲುಗಳನ್ನು ಕೂಡ ನಾವು ಕತ್ತರಿಸ್ಬೋದು. ಇದರಿಂದ ಗಿಡಗಳ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಈಗಾಗಲೇ ತಿಳಿಸಿದಂತೆ ನಾವು ಕೊಯ್ಲು ಮಾಡಿದಂಥ ಈ ಕಾಫಿನ ಪಾರ್ಚ್ಮೆಂಟ್ ಆದರೆ 10% ತೇವಾಂಶ ಇರೋ ರೀತಿಯಲ್ಲಿ, ಚೆರ್ರಿ ಆದರೆ 11% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೊಂಡು ಶೇಖರಣೆ ಮಾಡೋದು ಬಹಳ ಮುಖ್ಯ. ಮತ್ತೆ ಈ ಕಾಫಿ ಕೊಯ್ಲು ಮಾಡುವಾಗಲೂ ಬ್ರೋಕಾ ಬಲೆಗಳು ಅಂತ ಬರ್ತವೆ, ಅವು ಲಿಂಗಾಕರ್ಷಕ ಬಲೆಗಳು, ಈ ಕಾಫಿ ಬೆರ್ರಿ ಬೋರರ್ನ ಅವು ಆಕರ್ಷಿಸ್ತವೆ. ಅವುಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಕಾಫಿ ಕಣಕ್ಸುತ್ತಲೂ ಕೂಡ ಹಾಕ್ಬೋದು. ಒಂದು ಎಕರೆಗೆ ಒಂದು 20 ಬ್ರೋಕಾ ಬಲೆಗಳನ್ನು ಬಳಸಬೇಕು ಅಂತ ನಮ್ಮ ಕಾಫಿ ಮಂಡಳಿ ಅವರು ಶಿಫಾರಸು ಮಾಡ್ತಾರೆ. ಅದು ಬಹಳ ಮುಖ್ಯ. ಜೊತೆಗೆ ಎಲ್ಲಿ ಶೇಖರಣೆ ಮಾಡ್ತಾರಲ್ಲ ಅಲ್ಲೂ ಕೂಡ ಇವನ್ನ ಅವರು ಅಳವಡಿಸ್ಕೋಬಹುದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್. ನಮಸ್ತೆ. ನಮಸ್ತೆ. ತಾವು? ಮಧುಕುಮಾರ್. ಹೇಳಿ ಮಧುಕುಮಾರ್. ಹೇಳಿ ಮಧುಕುಮಾರ್. ಏನೋ ಮಾಹಿತಿ ಹೇಳ್ತಾ ಇದ್ರಿ ಕಾಫಿದು. ಓಕೆ ಓಕೆ. ಕಾಫಿ ಕಾಯಿ ಕರ್ತಾ ಇದ್ರೆ ಟೇಸ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತಂದ್ರೆ ಡ್ರೈವಿಂಗ್ ಆಗಿ ಇರ್ತದಲ್ಲ ಪಕ್ಕದಲ್ಲಿ ಕಾಫಿ ಕರ್ತಾ ಇದ್ರೆ ಅದ್ರ ಸುತ್ತ ಇರುವಂತ ಒಂದು ಆ ಬಂತ ಕಾಫಿ ಮಾಡೋದು ಕಾಫಿ ಇದು ಡ್ರೈವಿಂಗ್ ಆಗಿ ಪಕ್ಕದಲ್ಲಿ ಇರುವಂತ ಕಾಫಿ ಗಿಡದಲ್ಲಿ ಹಣ್ಣು. ಹಲೋ, ಕೇಳಿಸ್ತಾ ಇದೆ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಧುಕುಮಾರ್. ಸಿಗ್ನಲ್ ಏನಾದ್ರೂ ವೀಕ್ ಇರ್ಬೋದು. ಹೇಳಿ ಹೇಳಿ ಹೇಳಿ, ಹತ್ರ ಇಟ್ಕೊಂಡು ಮಾತಾಡಿ ಫೋನು. ಈಗ ಕೇಳಿಸ್ತಾ? ಕೇಳಿಸ್ತಾ ಇದೆ. ಕಾಫಿ ಕಾಯಿ ಕೊರಕ ಇದೆಯಾ ತೋಟದಲ್ಲಿ ಅಂತ ಟ್ರೇಸ್ ಮಾಡ್ಲಿಕ್ಕೆ ಡ್ರೈವಿಂಗ್ ಯಾರ್ಡ್ ಇರುತ್ತಲ್ಲ. ಹೌದು. ಅದ್ರ ಪಕ್ಕದಲ್ಲಿ ಕಾಫಿ ಗಿಡ ಇದ್ರೆ ಅದರದ್ದು ಹಣ್ಣುಗಳನ್ನು ಲಾಸ್ಟ್ಗೆ ಫಿನಿಷಿಂಗ್ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಆಗ ನಾವು ಡ್ರೈವಿಂಗ್ ಯಾರ್ಡ್ಗೆ ಹಣ್ಣುಗಳು ಕಡಿಮೆ ಹಾಕಿ ಅದರಲ್ಲಿ ಬರಿ ಬರೋದಿದ್ರೆ ಅಲ್ಲಿ ಆ ಮರದಲ್ಲಿರುವ ಹಣ್ಣುಗಳಿಗೆ ಸೇರ್ತದೆ. ಅಲ್ಲಿ ಬ್ರೋಕರ್ ಬಾಲೆನು ಡ್ರೈವಿಂಗ್ ಯಾರ್ಡ್ ಪಕ್ಕ ಇಟ್ಟರೆ ಅದರಲ್ಲೂ ಟ್ರೇಸ್ ಆಗುತ್ತೆ. ಅಂದ್ರೆ ಅವು ಗಿಡದಲ್ಲಿರೋ ಹಣ್ಣುಗಳನ್ನೇ ಹೆಚ್ಚು ಬಯಸ್ತವೆ ಅಂತೀರಿ? ಅಲ್ಲ ಅಲ್ಲ, ಕಾಫಿ ತೋಟದಲ್ಲೆಲ್ಲ ಹಣ್ಣುಗಳು ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಡ್ರೈವಿಂಗ್ ಯಾರ್ಡ್ಗೆ ಬರ್ತೀವಲ್ಲ. ಸರಿ ಸರಿ. ಅಲ್ಲ, ನೀವು ಹೇಳೋದು ಈಗ ಡ್ರೈವಿಂಗ್ ಯಾರ್ಡ್ ಪಕ್ಕ ಏನಾದ್ರು ಗಿಡಗಳಿದ್ರೆ ಹಣ್ಣುಗಳಿದ್ರೆ ಅಲ್ಲಿ ಹೋಗುತ್ತೆ ಅಂತ. ಹೌದು. ಈಗ ಡ್ರೈವಿಂಗ್ ಯಾರ್ಡ್ ಇಲ್ಲ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಕಣದಲ್ಲಿ ಇರುವಂತ ಇದು ಕಾಫಿ ಹಣ್ಣಲ್ಲಿ ಇದು ಬೆರಿ ಬರೋದಿದ್ರೆ ಅದು ಪಕ್ಕದಲ್ಲಿ ಹಾರ್ವೆಸ್ಟ್ ಮಾಡದಿರುವಂತ ಗಿಡಗಳಿಗೆ ಹೋಗಿ ಸೇರುತ್ತೆ. ಅದನ್ನು ಟ್ರೇಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಲ್ಲಿ ಇರುವ ಹಣ್ಣುಗಳನ್ನು ಲಾಸ್ಟ್ಗೆ ಕ್ಲೀನ್ ಮಾಡ್ಬೇಕು. ಪಕ್ಕದಲ್ಲಿ ಇರುವ ಗಿಡದ್ದು ಅದನ್ನ ಹಾಗೆ ಇಟ್ಕೊಂಡಿರ್ಬೇಕು. ಅದಕ್ಕೆ ಹೋಗಿ ಸೇರ್ತದೆ. ಸರಿ ಸರಿ ಸರಿ ಸರಿ. ಅಲ್ಲಿ ಟ್ರ್ಯಾಪ್ ಅಲ್ಲೂ ಇಡ್ಬೋದು. ಅಲ್ಲಿ ಇದ್ರೆ ಪ್ಲಾಟ್ದಲ್ಲಿ ಇದೆಯಾ ಇಲ್ಲವ ಅಂತ ಗೊತ್ತಾಗ್ತದೆ ಟ್ರ್ಯಾಪ್ ನಲ್ಲಿ ಬಿದ್ರೆ. ಮಧುಕುಮಾರ್, ನೀವು ಟ್ರ್ಯಾಪ್ ಗಳನ್ನ ಬಳಸ್ತಾ ಇದ್ದೀರಾ? ಇಲ್ಲ, ನಮ್ ತೋಟದಲ್ಲಿ ಕಂಡಿಲ್ಲ ಈ ವರ್ಷ. ನಾವು ಅದೇ ತರ ಮಾಡ್ತೀವಿ. ಪಕ್ಕದಲ್ಲಿರುವ ಗಿಡದಲ್ಲಿ ಹಾರ್ವೆಸ್ಟ್ ಮಾಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಲಾಸ್ಟ್ಗೆ ಅದನ್ನು ಕ್ಲೀನ್ ಮಾಡೋದು. ಅಂದ್ರೆ ಇವರು ಹೇಳೋ ಪ್ರಕಾರ ವಿನೋದ್ ಅವು ಒಂದ್ ರೀತಿ ಆಕರ್ಷಿಸ್ತವೆ ಅಂತ ಅನ್ನಂಗಾಯ್ತು. ಅಂದ್ರೆ ಫ್ರೆಶ್ ಆಗಿರೋ ಹಣ್ಣುಗಳಿಗೆ ಹೆಚ್ಚು ಹೆಚ್ಚು ಬಯಕೆ ಇರುತ್ತೆ ಅವಕ್ಕೆ. ಅವುಗಳಿಗೆ ಒಂದು ಪ್ರಿಫರೆನ್ಸ್ ಕೊಡ್ತವೆ ಅಂತ ಈ ಒಣಗಿರುವ ಒಂದು ಕಾಫಿ ಕಾಯಿಗಳಿಗಿಂತ. ಅಂದ್ರೆ ಇದು ಮಧುಕುಮಾರ್, ಆ ಬೇಳೆ ಸ್ವಲ್ಪ ಗಟ್ಟಿಯಾಗಿದ್ರೆ ಅಷ್ಟು ಇದಾಗಲ್ಲ, ಅವಕ್ಕೆ ಸ್ವಲ್ಪ ಮೃದು ಇರಬೇಕು ಅಂತೀರಿ? ಅಲ್ಲ, ಬೇಳೆ ಅತಿ ಗಟ್ಟಿಯಾಗಿದ್ರು ಕಷ್ಟ ಅಂತೀರ ಬೆರ್ರಿ ಬೋರರಿಗೆ? ಅಲ್ಲ, ಹಣ್ಣಾಗಿರೋ ಹಣ್ಣಿಗೆ ಹೋಗಿ ಸೇರ್ತದೆ. ಅಲ್ಲ, ಹಣ್ಣಾಗಿರೋಂತವಕ್ಕಾದ್ರೆ ಸ್ವಲ್ಪ ಮೃದುವೂ ಇರುತ್ತದೆ, ಇನ್ನು ತೇವಾಂಶ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತವೆ ಅಂತೀರಿ ನೀವು? ಹೌದು. ಹೌದೌದು. ಅದರಲ್ಲಿ ಬೋರರ್ ಇದ್ರೆ ಅಥವಾ ಇಲ್ಲಿ ಈ ಟೆಂಪರೇಚರ್ಗೆ ಗಿಡದಲ್ಲಿ ಹಣ್ಣಿದ್ರೆ ಅಲ್ಲಿಗೆ ಹೋಗಿ ಬರ್ತದೆ. ಹೌದು. ಆಗ ರಾ ಕಾಫಿ ಇದ್ರೆ ಅದಕ್ಕೆ ಹೋಗಿ ಸೇರ್ತದೆ. ಸರಿ ಸರಿ ಸರಿ ಸರಿ. ಅಲ್ಲಿ ಟ್ರ್ಯಾಪ್ ಅಲ್ಲೂ ಇಡ್ಬೋದು. ಅದು ಒಂದ್ ರೀತಿ ಟ್ರ್ಯಾಪ್ ಇದ್ರೆ ಅದಕ್ಕೂ ನಿಲ್ತದೆ. ಸರಿ ಸರಿ. ಈ ಸಮಸ್ಯೆ ತಾಜಾ ಹಣ್ಣುಗಳನ್ನ ಹೊಂದಿರುವಂತ ಗಿಡಗಳು ಕೂಡ ಒಂದ್ ರೀತಿ ಟ್ರ್ಯಾಪ್ ರೀತಿಯಲ್ಲೇ ಕೆಲಸ ಮಾಡ್ತವೆ ಅಂತ ಅನ್ಬೋದು. ನಿಮ್ದು ಯಾವ್ದು ರೋಬಸ್ಟಾನಾ ಮಧುಕುಮಾರ್? ಹೌದು ರೋಬಸ್ಟಾನ. ಕೊಯ್ಲು ಪ್ರಾರಂಭ ಆಗಿದೆಯಾ? ಇಲ್ಲ ಇಲ್ಲ ಸರ್, ಇನ್ನು ನಮ್ದು ಗದ್ದೆ ಕೆಲಸ ಮುಗ್ದಿಲ್ಲ, ಅದು ಮುಗ್ದು ಜನವರಿ ಫಸ್ಟ್ ವೀಕ್ ಆಗ್ಬೋದು. ಈಗ ಭತ್ತದ ಕೊಯ್ಲು ಮಾಡ್ಬೇಕಾ? ಹೌದು ಭತ್ತದ ಕೊಯ್ಲು ಮಾಡ್ತಾ ಇದ್ರಿ. ಯಾವ ತಳಿ ಹಾಕೊಂಡಿದ್ರಿ ಸರಿ? ನಾವು ತುಂಬಾ ತುಂಗ ಹಾಕಿದ್ದೀನಿ. ನಾನು ತುಂಗ ಹಾಕಿದ್ರಲ್ವಾ, ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಈಗ? ನೀವು ಈಗ ಕೊಯ್ಲು ಶುರು ಮಾಡಿದ್ದೇವೆ, ಇನ್ನು ಹಾರ್ವೆಸ್ಟ್ ಮಾಡಿ ನೋಡ್ಬೇಕು ಸರ್ ಎಷ್ಟಾಗುತ್ತೆ ಅಂತ. ಪರವಾಗಿಲ್ಲ, ಫಸಲು ಚೆನ್ನಾಗಿದೆ. ಸರಿ ಸರಿ. ಅಂದ್ರೆ ನೀವು ಸ್ವಂತಕ್ಕೆ ಬಳಸ್ಕೊಳ್ತೀರಾ ಅಥವಾ ಮಾರಾಟಕ್ಕೆ ಮಾಡ್ತೀರಾ? ಇಲ್ಲ, ನಮ್ ಖರ್ಚಿಗೆ ನಮ್ಗೆಲ್ಲ ಬರ್ದೆ ನಮ್ಗೆಲ್ಲ ಇಟ್ಕೊಳ್ತೀನಿ. ಮಾರಾಟ ಮಾಡುವಷ್ಟು ಇಲ್ಲ. ಸರಿ ಸರಿ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿದೀವಿ. ಆಮೇಲೆ ನೀವೇ ಅದನ್ನ ಒಣಗಿಸ್ಕೊಂಡು ಶೇಖರಣೆ ಮಾಡ್ಕೊಳ್ತೀರಾ? ಹೌದು ಸರ್. ಸರಿ ಸರಿ. ಈಗ ನಾವು ಮಧುಕುಮಾರ್ ನಿಮ್ಗೆ ಪ್ರಶ್ನೆ ಈ ಒಂದು ಕಾರ್ಯಕ್ರಮದಲ್ಲಿ. ಈಗ ನಾವು ಈ ಬಿಸಿಲಿಗೆ ಒಣಗಿಸ್ತೀವಿ ಭತ್ತನ, ಸರಿಯಾದ ಹದಕ್ಕೆ ಒಣಗಿದೆ ಅಂತ ಹೇಗೆ ತಿಳ್ಕೋಬಹುದು? ಅದೇನು ಗೊತ್ತಾಗಲ್ಲ, ನಾವು ಸೈಂಟಿಫಿಕ್ ಆಗಿ ನೋಡಲ್ಲ. ಭತ್ತದಲ್ಲಿ ಅಕ್ಕಿ ಗಟ್ಟಿಯಾಗಿ ಕಟ್ಟಕ್ಕಂತ ಕಟ್ಟಾದ್ರೆ ಒಣಗಿದೆ ಅಂತ ನಾವು ಮಾಡ್ತೀವಿ. ಸರಿ, ನಾವು ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಮಧುಕುಮಾರ್. ಒಂದು ಭತ್ತವನ್ನ ಇಟ್ಕೊಂಡು ಕಡ್ದಾಗ ಕಟ್ ಅಂತ ಶಬ್ದ ಬರಬೇಕು. ಅದಿನ್ನೂ ಸ್ವಲ್ಪ ಶಬ್ದ ಬರಲಿಲ್ಲ ಅಂದ್ರೆ ಇನ್ನೂ ತೇವಾಂಶ ಇದೆ ಅಂತಾನೆ ಅರ್ಥ ಆಗುತ್ತೆ. ಸರಿ ಸರಿ, ಒಳ್ಳೆಯ ವಿಚಾರವನ್ನು ಹಂಚಿಕೊಂಡ್ರಿ. ಇಳುವರಿ ಚೆನ್ನಾಗಿ ಬರಬಹುದಾಗಾದ್ರಿ. ಸರಿ, ಇಳುವರಿ ಚೆನ್ನಾಗಿದೆ ಸರ್. ಕಾಫಿದು ಪರವಾಗಿಲ್ವಾ? ಕಾಫಿ ಎಲ್ಲ ಅರ್ಧ ಕಾಫಿ ಎಲ್ಲ ಉದುರಾಗಿದೆ ಸರ್ ಈ ವರ್ಷ. ಅಂದ್ರೆ ಮಳೆ ಜಾಸ್ತಿ ಯಾರನ್ನು ಕೊಟ್ಟಿಲ್ಲ. ರೈತರು ಕಾಫಿ ಬೆಳೆಗಾರ ಬಹಳ ಕಷ್ಟದಲ್ಲೇ ಇದು ಮುಂದುವರಿಬೇಕಾಗುತ್ತೆ. ಅದನ್ನೇ ಮತ್ತೆ ಬೆಲೆಗಳು ಕೂಡ ಜಾಸ್ತಿ ಆಗ್ತಲೇ ಇದೆ. ಫಸಲಿಲ್ಲ ಫಸಲಿಲ್ಲ. ಅದೇ ಅದು ಫಸಲು ಕಡಿಮೆ ಆಗಿರುವಾಗಲೇ ಬೆಲೆಗಳು ಜಾಸ್ತಿ ಆಗದು ಅಲ್ವಾ? ಹೌದು ಸರ್, ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಕಾಫಿ ಕಮ್ಮಿ ಇದೆ, ಹಾಗಾಗಿ ಬೆಲೆ ಜಾಸ್ತಿ ಇದೆ. ಸರಿ ಮಧುಕುಮಾರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮಧುಕುಮಾರ್ ಅವರು ತಾವಳಿಕೆರೆ ಊರಿನವರು, ಅವರ ಅನುಭವ ಹಂಚಿಕೊಂಡ್ರು. ಅಂದರೆ ಕಣದಸುತ್ತಾ ಇರುವಂಥ ಇನ್ನೂ ಹಸಿ ಹಣ್ಣುಗಳನ್ನು ಹೊಸ ಹಣ್ಣುಗಳನ್ನು ಹೊಂದಿರುವಂಥ ಗಿಡಗಳು ಕೂಡ ಒಂದು ರೀತಿ ಟ್ರ್ಯಾಪ್ ರೀತಿಯಲ್ಲಿ ವರ್ತಿಸ್ತವೆ, ಆಕರ್ಷಿಸ್ತವೆ ಅನ್ನೋದು ಬಹಳ ಮುಖ್ಯವಾದ ಅಂಶ ನೋಡಿ ಅಲ್ವಾ? ಅದಕ್ಕೆ ಕೆಲವು ರೈತರು ಅವರಾಗಿ ಒಂದು ಆವಿಷ್ಕಾರಗಳನ್ನು ಮಾಡಿರ್ತಾರೆ ಅಂತ ಹೇಳಿ. ಅಂದರೆ ಅದು ನೋಡ್ತಾ ಇರ್ತಾರೆ, ಅದೊಂದು ರೀತಿ ಗಮನಿಸೋದು, ಅಬ್ಸರ್ವೇಷನ್ ಅಂತೀವಲ್ಲ, ಗಮನಿಸೇ ಅದನ್ನೆಲ್ಲ ಕಂಡುಕೊಂಡಿರ್ತಾರೆ ನೋಡಿ. ಒಳ್ಳೆಯ ಅಂಶ ಅದು. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಬೇರೆ ಬರೋರ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಇನ್ನೊಂದೇನು ಅಂತ ಅಂದರೆ ವಿನೋದ್, ಈಗ ಬಿಳಿ ಕಾಂಡ ಕೊರಕದ ಕೀಟಗಳು, ಗಂಡು ಹೆಣ್ಣು ಕೀಟಗಳು ಹಾರುವಂಥ ಕಾಲ ಇದು. ಈಗಾಗಲೇ ಹೇಳಿದಾಗೆ ನಾವು ನಮ್ಮ ರೈತ ಬಾಂಧವರು ಗೊತ್ತಿದೆ, ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಸರಿ ಆಗುತ್ತೆ ಇದು, ಮತ್ತು ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಈ ಗಂಡು ಹೆಣ್ಣು ಕೀಟಗಳು ಹೊರಗಡೆ ಬಂದು ಅವು ಮಿಲನ ಹೊಂದಿ ಮೊಟ್ಟೆ ಇಡುವಂಥ ಒಂದು ಕಾಲ. ಈಗ ಅವರು ಬಹಳ ಒಂದು ಎಚ್ಚರಿಕೆಯಿಂದ ಇದ್ದು ಈ ಕ್ರಾಸ್ ವೇನ್ ಬಲೆಗಳನ್ನು ಅಳವಡಿಸ್ಬೇಕು ತಮ್ಮ ತೋಟದಲ್ಲಿ. 1 ಎಕರೆಗೆ 10 ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ. ಈ ರೀತಿ ಅಳವಡಿಸ್ಬಿಟ್ಟು ಆ ದುಂಬಿಗಳಿರ್ತಾವಲ್ಲ, ಆ ದುಂಬಿಗಳನ್ನು ಆಕರ್ಷಿಸಿ ನಾಶಪಡಿಸೋದ್ರಿಂದ ಅವು ಮೊಟ್ಟೆ ಇಡೋದು ಸಾಕಷ್ಟು ಕಡಿಮೆ ಆಗುತ್ತೆ. ಮೊಟ್ಟೆ ಸಂಖ್ಯೆ ಯಾವಾಗ ಕಡಿಮೆ ಆಯಿತು ಅಂದರೆ ಕೀಟದ ಹಾವಳಿ ಕೂಡ ಕಡಿಮೆ ಆಗುತ್ತೆ. ಇದನ್ನು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಏನಂದರೆ, ಈ ರೆಂಬೆಗಳನ್ನು ರಂಧ್ರ ಮಾಡೋ ಹುಳುಗಳು ಹಾವಳಿನೂ ಜಾಸ್ತಿ ಆಗುತ್ತೆ. ಅವು ಈಗ ಈ ನಮ್ಮ ಬಿಳಿ ಕಾಂಡ ಕೊರಕಕ್ಕೂ ರೆಂಬೆ ರಂಧ್ರ ಮಾಡೋ ಹುಳುಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆ ಇರುತ್ತಲ್ಲ ದಪ್ಪ ಇರೋದು, ಅದಕ್ಕೆ ಮಾತ್ರ ಬಿಳಿ ಕಾಂಡ ಕೊರಕದ ಹಾವಳಿ. ಈ ಉಳಿದ ರೆಂಬೆಗಳಿರ್ತಾವಲ್ಲ ಅದಕ್ಕೆ ಇದು ಶಾರ್ಟ್ ಹೋಲ್ ಬೋರರ್ ಅಂತಾರೆ. ಅವುಗಳ ಒಂದು ಸಣ್ಣ ಸಣ್ಣ ರೆಂಬೆಗಳಿರ್ತಾವಲ್ಲ ಅದಕ್ಕೆ ಇವು ರಂಧ್ರ ಮಾಡಿ ಕೊರೆದು ಹಾಳು ಮಾಡ್ತವೆ. ಇವುಗಳಿಗೂ ಕೂಡ ನಾವು ಈ ಜೈಕಾಮ್ ಬಲೆಗಳು ಅಂತ ಬರ್ತವೆ. ಅವುಗಳನ್ನು ಒಂದು ಎಕರೆಗೆ 12 ನಾವು ಇಡೋದ್ರ ಮೂಲಕ ಈ ಪ್ರೌಢ ದುಂಬಿಗಳನ್ನು ಆಕರ್ಷಿಸಿ ನಾವು ಕೊಲ್ಲಬಹುದು. ಮತ್ತು ಈ ಬಿಳಿ ಹೊಟ್ಟಿನ ತೆಗಣೆಯನ್ನು ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಹಣ್ಣಿನ ಒಂದು ಸಂದರ್ಭದಲ್ಲಿ ರಸ ಹೀರುತ್ತವೆ. ಅದ್ರ ಕಡೆ ಕೂಡ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ. ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಕಡಿತ ಉಂಟಾಗಿದೆ. ಈ ಕೀಟಗಳ ಹಾವಳಿ ನಿಯಂತ್ರಣದ ಕಡೆಗೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗಮನ ಕೊಡಬೇಕು. ಮತ್ತು ಅವರು ಇನ್ನೊಂದು ವಿಚಾರ ಅಂತ ಅಂದರೆ ಈ ಸುಣ್ಣ ಕೊಡೋದು, ಯಾರ್ಯಾರ್ದು ಈ ಕೊಯ್ಲೆಲ್ಲ ಮುಗಿದಿರುತ್ತಲ್ಲ ಅವರು ವಿಶೇಷವಾಗಿ ಅರೇಬಿಕಾ ತೋಟಗಳಲ್ಲಿ ಸುಣ್ಣವನ್ನು ಕೂಡ ಅವರು ಈಗ ಮಣ್ಣಲ್ಲಿ ತೇವಾಂಶ ಇದ್ದರೆ ಸುಣ್ಣವನ್ನು ಕೂಡ ಕೊಡೋದಕ್ಕೆ ಅವರು ತಯಾರಿ ಮಾಡ್ಕೋಬೋದು. ಮಣ್ಣಿನ ಆಮ್ಲೀಯತೆ ಒಂದು ಸಮಸ್ಯೆ ಇರೋವಂಥವ್ರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನು ಮಾಡ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅವರು ಈ ಸುಣ್ಣ ಡೋಲೊಮೈಟು ಇಂಥ ಒಂದು ವಸ್ತುಗಳನ್ನು ಬಳಸಿಕೊಂಡು ಹೆಚ್ಚು ಆಮ್ಲೀಯ ಆಗಿರುತ್ತಲ್ಲ ವಿಶೇಷವಾಗಿ ಈ ಗಿಡದ ಬುಡದ ಸುತ್ತಲೂ ಆಮ್ಲೀಯ ಆಗಿರೋಂಥ ಮತ್ತು ನಾವು ಎಲ್ಲೆಲ್ಲಿ ಗೊಬ್ಬರ ಹೆಚ್ಚಾಗ್ತಾ ಇರ್ತೀವಲ್ಲ ಅಂಥ ಪ್ರದೇಶಗಳಿಗೆ ನಾವು ಹಾಕ್ಬೋದು ಒಂದು. ಜೊತೆಗೆ ಈ ಬೇರೆ ಒಂದು ಪ್ರದೇಶನೂ ಇರುತ್ತಲ್ಲ ತೋಟದಲ್ಲಿ ಅಲ್ಲೂ ಕೂಡ ಈ ಸುಣ್ಣ ಅಥವಾ ಡೋಲೊಮೈಟನ್ನು ನಾವು ಬಳಸ್ಬೋದು. ಮುಖ್ಯವಾಗಿ ಮಣ್ಣಿನ ಆಮ್ಲೀಯತೆ ಮೇಲೆ ಇದು ಅವಲಂಬಿತ ಆಗಿರುತ್ತೆ. ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ. ಈ ಒಂದು ಅಂಶದ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವಿನೋದ್, ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬರ್ತಾ ಇದೆ. ಸ್ವಲ್ಪ ಪೇಟೆ ಧಾರಣೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 20,500 ರೂಪಾಯಿಗಳಿಂದ 21,500 ರೂಪಾಯಿಗಳು, ಅರೇಬಿಕಾ ಚೆರಿ 11,500 ರೂಪಾಯಿಯಿಂದ 12,200 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೊಬಸ್ಟಾ ಚೆರಿ 10,600 ರೂಪಾಯಿಗಳಿಂದ 11,000 ರೂಪಾಯಿ. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಯತ್ನಿಸುವಂಥ ಕಾರ್ಯಕ್ರಮದಲ್ಲಿ ಈ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ ಎಸ್ ಡಿ ಮಾದಪ್ಪ ಅವರು ಆ ಒಂದು ಕಾರ್ಯಕ್ರಮವನ್ನು ಕೇಳ್ಬೋದು ಅಂತ ಹೇಳ್ತಾ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಕೇಳಿದಂಥ ರೈತರಿಗೆ ಮತ್ತು ಕರೆ ಮಾಡಿದಂಥ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಅಕ್ಷರಗಳಿಗೆ ಮತ್ತೆ ಓದುವ ಹವ್ಯಾಸಕ್ಕೆ ತನ್ನದೇ ಆದ ಶಕ್ತಿ ಉಟ್ಟು ಸಾಹಿತ್ಯದ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತ ಸಿನಿಮಾ ನಿರ್ಮಾಪಕಿ ಸಹ ನಿರ್ದೇಶಕಿ ನಟಿ ಬರಹಗಾರ್ತಿ ಈರಮಂಡ ಹರಿಣಿ ವಿಜಯ ಅವು ಅಭಿಪ್ರಾಯಪಟ್ಟು ಪ್ಯಾಟೆನ ಪತ್ರಿಕಾಭವನದಲ್ಲಿ ನಡೆದ ವಿಕಿ 3 ಪಿಕ್ಚರ್ಸ್ ಬಗೆಲಿ ತಾವೇ ರಚಿಸಿದ 3ನೇ ಪುಸ್ತಕ ವಾಸ್ತವ ಕಥಾಪುಂಜ ಬುಡುಗಡೆ ಕಾರ್ಬಾರ್ಲಿ ಕೂಡಿಹಾಡಿ ಅವು ಮಾತಾಡ್ದು ಕೈ ಬರಹಗಳಿಗೆ ತನ್ನದೇ ಆದ ಶಕ್ತಿ ಇದ್ದು ಅಕ್ಷರಗಳನ್ನು ಯಾರು ಕೂಡ ಮರೆಯಕ್ಕೆ ಆಗದು ಬರೆಯುವ ಮತ್ತೆ ಓದುವ ಹವ್ಯಾಸನ ಪ್ರತಿಯೊಬ್ಬನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕಂತ ಅವು ಕಿವಿಮಾತು ಕೊಟ್ಟು ಪುಸ್ತಕದಲ್ಲಿ ಒಟ್ಟು 10 ಕತೆ ಇದ್ದು ಪ್ರತಿ ಕತೆಯಲ್ಲಿ ಸಮಾಜಕ್ಕೆ ಒಳ್ಳ ಸಂದೇಶನ ನೀಡಿಳೋತ್ತ ಅವು ಹೇಳದು. ಈ ಸಮಯದಲ್ಲಿ ಸಿರಿಕನ್ನಡ ವೇದಿಕೆನ ಜಿಲ್ಲಾ ಅಧ್ಯಕ್ಷ ಅಲ್ಲಾರೆಂಡ ವಿಠಲ ನಂಜಪ್ಪ ಅವು ಹಂಗಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಚಿರ ಅಯ್ಯಪ್ಪ ಅವು ಇನ್ನೇ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಗೌಡ ಸಮಾಜದ ವಾರ್ಷಿಕ ಮಹಾಸಭೆನ ತಾರೀಕು 13ರಂದು ನಾಡ್ದು ಹೊತ್ತಾರೆ 10:30 ಸಮಾಜದ ಅಧ್ಯಕ್ಷ ಪೇರಿಯನ ಜಯಾನಂದ ಅವರ ಅಧ್ಯಕ್ಷತೆಯಲ್ಲಿ ಸಮಾಜದ ಸಭಾಬಾಡಿಲಿ ನಡೆದದೇತ ಗೌರವ ಕಾರ್ಯದರ್ಶಿ ಕೆ ಅನಂತಕುಮಾರ್ ಅವು ಗೊತ್ತು ಮಾಡಿಯಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಇವರ ಕಡೆಯಿಂದ ಗೌಡ ಯುವಕ ಸಂಘ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಮಿತಿನ ಕೂಡುಕೂಟಂದ ಅರೆಭಾಷೆ ದಿನಾಚರಣೆ ತಾರೀಕು 15ರ ಐತವಾರ ಹೊತ್ತಾರೆ 9:30 ಗೌಡ ಸಮುದಾಯ ಭವನ ಸುಳ್ಯ ತಾಲೂಕಿನ ಕೊಡಿಯಾಲಬೈಲಿ ಸದಾನಂದ ಮಾವುಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಪುತ್ರಿ ಹಬ್ಬದ ಬಗೆಯಲ್ಲಿ ತಾರೀಕು 14ಕ್ಕೆ ರಜೆ ಇದ್ದದೇ ತಾಗುತ್ತಾಗುಟ್ಟು. ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ಕಡೆಯಿಂದ ವಿರಾಜಪೇಟೆನ ಕುಟ್ಟಂದಿ ಕೆಬಿ ಹೈಸ್ಕೂಲ್ ಶಾಲೆನ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಶಿವಣ್ಣ ಎಸ್ ಯುಕೆ ಭಾರತ ಭೂಷಣ ರಾಷ್ಟೀಯ ಇನಾಂ ನೀಡಿ ಗೌರವಿಸಿತು. ಬಾಳೆಲೆ ಹತ್ತಿರದ ಕೊಟ್ಟಗೇರಿ ನಿವಾಸಿ ಅರಮನ ಮಾಡ ಪೊನ್ನಮ್ಮ ಸೋಮಯ್ಯ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟೀಯ ಕರಾಟೆಲಿ ಕಂಚಿನ ಪದಕ ಪಡೆದು ಸಾಧನೆ ಗೊತ್ತಾಗುಟ್ಟು. ಈ ಗೂಡೆ ಬಾಳೆಲೆ ಹತ್ತಿರದ ಕೊಟ್ಟಗೇರಿಯ ಅರಮನ ಮಾಡ ವಿನು ಸೋಮಯ್ಯ ಹಂಗೆ ಶಿಲ್ಪಾ ಸೋಮಯ್ಯ ಅವರ ಮಗಳು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ 2 ಪ್ರತಿಷ್ಠಿತ ರಾಜ್ಯ ಮಟ್ಟದ ವಾರ್ಷಿಕ ಇನಾಮ್ಗ ಕೊಡಗು ಜಿಲ್ಲೆನ 2 ಸಾಧಕರು ಆಯ್ಕೆಯಾಗೋಳು. ಶಕ್ತಿ ಪತ್ರಿಕೆನ ಸಂಪಾದಕರು ಜಿ ರಾಜೇಂದ್ರ ಅವಕ್ಕೆ ರಾಜ್ಯ ಮಟ್ಟದ ಡಾ ಎಚ್ ನರಸಿಂಹಯ್ಯ ಇನಾಮ್ ಹಂಗೆ ಪದ್ಮಶ್ರೀ ಇನಾಂ ವಿಜೇತೆ ಜಾನಪದ ತಜ್ಞರು ರಾಣಿ ಮಾಚಯ್ಯ ಅವು ಚೈತನ್ಯಶ್ರೀ ಇನಾಮ್ಗೆ ಪಾಜಾನರಾಗೋಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆನ ಅಧಿಕಾರಿಗ ಡಿಸೆಂಬರ್ 13ರಂದು ನಾಡ್ದು ಹೊತ್ತಾರೆ 11:00 ಮಧ್ಯಾಹ್ನ 1:00 ಮುಟ್ಟ ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಅಂಚಕ ತುಂಬಿಸಿದ ನೋಟರಿ ಮಾರ್ದ ಅರ್ಜಿನ ತಕಂಡವೆ ಸರ್ಕಾರಿ ಕಚೇರಿಲಿ ಸತಾಯಿಸುದು ದುಡ್ಡು ಕೇಳುದು ಕೆಲಸಲಿ ತಡ ಮಾಡುದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ಸರ್ಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನೀಡಕ ಸಾರ್ವಜನಿಕರು ಈ ಅವಕಾಶನ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳು. 2024-25 ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅರ್ಜಿ ಗ್ರಾಮ ಪೆರಂಬಾಡಿ ವಿರಾಜಪೇಟೆ ತಾಲೂಕು ಕೊಡಗು ಇಲ್ಲಿಗೆ ಸ್ಟಾಫ್ ನರ್ಸ್ ಹುದ್ದೆಗೆ ಅರ್ಜಿನ ಕರೆದೋಳು. ಸ್ಟಾಫ್ ನರ್ಸ್ ಹುದ್ದೆಗೆ ಜಿಎನ್ಎಂ ವಿದ್ಯಾರ್ಹತೆ ಹೊಂದಿರೋಕು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅರ್ಜಿ ಗ್ರಾಮ ಪೆರಂಬಾಡಿ ವಿರಾಜಪೇಟೆ ತಾಲೂಕು ಇಲ್ಲಿಂದ ಕೇಳಿ ತಿಳ್ಕನಕೃತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿ ಆರ್ ಕೃಷ್ಣಮೂರ್ತಿ ಅವು ತಿಳಿಸಿಯೋಳು. ಬಡತನ ಮುಕ್ತ ಮತ್ತೆ ಜೀವನೋಪಾಯ ಅಭಿವೃದ್ಧಿ ಪಂಚಾಯಿತಿ ವಿಷಯದಲ್ಲಿ ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಸುರುವಿನ ಸ್ಥಾನ ಪಡೆದು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ಸಿಕ್ಕಿಟ್ಟು. ಇಲ್ಲಿಗೆ ಸುತಿ ಚುಂಪೆ ಮುಕ್ತ. ಸುದ್ದಿ ಚುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ ಬೈಪಾಸ್ ರಸ್ತೆ ಗೋಣಿಕೊಪ್ಪ.

ಇವರೋಡೆ ಸುದ್ದಿ. ಮನುಷ್ಯ ಮಾನವ ಹಕ್ಕನ ಬಳಸುವ ಅಣ್ವಾನ ನಂಗ ಪ್ರಾಚೀನ ಧರ್ಮದ ಗ್ರಂಥದಂಜ ಅರಂಜಂಡಿತು. ಮಾನವ ಹಕ್ಕರ ಮೂಲ ಧರ್ಮ ಗ್ರಂಥ ಆಯ್ತುಂಡು ಒಕಿನಂಗಳಾನ ಬಿಬಿ ಮಾದಪ್ಪ ಅಣಚಿ. ಕಾವೇರಿ ಕಾಲೇಜಿ ಗೋಣಿಗೊಪ್ಪತ್ಲು ಮಾನವ ಹಕ್ಕು ಸಮಿತಿ ಪಿಂಜ ಆಂತರಿಕ ಗುಣಮಟ್ಟತ್ರ ಭರವಸೆ ಕೋಶ ಇದನ್ನ ಕೂಟಾದನೆ ನಡೆದ ಮಾನವ ಹಕ್ಕು ನಾಳೆ ಉಪನ್ಯಾಸ ಕಾರ್ಯಕ್ರಮದ ಕೂಡಿಯಾಡಿತು. ಹಿಂಗ ಅಭಿಪ್ರಾಯ ಪರಂದತ್ತು. ಪ್ರಾಚೀನ ಕಾಲತ್ರ ಮಧ್ಯಯುಗತ್ಲು 21ನೇ ಶತಮಾನದ ಮಾನವ ಹಕ್ಕರ ಬೊಳಚೆ ಎಂದನೆ ಆಚಿ ಅಣ್ವಾನ ಅರಂಜವಂಡ ಕೂಟಕ್ಕೆ ಎಲ್ಲಾ ಧರ್ಮತ್ಲು ರಾಮಾಯಣ ಮಹಾಭಾರತ ಬೈಬಲ್ ಕುರಾನ್ ರನ್ನತ್ತ ಗ್ರಂಥತ್ಲು ಮಾನವ ಹಕ್ಕರ ಗುರುತು ಕಾಂಗುಲು ಹಕ್ಕರ